ಸಹನಾಭವತು ಸಹನಂ ಪುನಃತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ ಓಂ ಶಾಂತಿ ಶಾಂತಿ ಶಾಂತಿ. ವಾಯುದೇವರು ಅಗ್ನಿ ಈ ಇಬ್ಬರು ದೇವತಾ ಶಕ್ತಿಗಳು ಸತ್ಯಕಾಮನಿಗೆ ಉಪದೇಶ ಮಾಡಿದ ಎರಡು ರೂಪಗಳಿಂದ ಒಂದು ಪ್ರಕಾಶಮಾನ ಇರತಕ್ಕಂಥ ರೂಪ, ಇನ್ನೊಂದು ಅನಂತವಾದ ಎರಡು ರೂಪಗಳು ಅದೇ ವಾಸುದೇವ ಮತ್ತು ಸಂಕರ್ಷಣ. ಈ ಎರಡು ರೂಪಗಳನ್ನ ಉಪದೇಶ ಮಾಡಿದ್ದನ್ನ ನಾವು ನೋಡಿದ್ದೇವೆ. ಇದರಲ್ಲಿ ಇನ್ನೂ ಅನೇಕ ಮುಖಗಳಿಂದ ಇದನ್ನು ಮಾಡುವುದುಂಟು. ಅದನ್ನ ಹರಿದು ಮತ ಸತ್ಯಕಾಮನಿಗೆ ಇದನ್ನು ಮತ್ತೆ ಪಾಠ ಮಾಡ್ತಾನೆ. ದೇವತೆಗಳು ಹೇಳಿದ್ದನ್ನ ಹರಿದು ಮತ ಮತ್ತೆ ಪಾಠ ಮಾಡ್ತಾನೆ. ಎರಡನೇ ಪಾಠದಲ್ಲಿ ಏನು ವಿಶೇಷ ಬಂತು ಎಂಬುದನ್ನು ನಾವು ಕೊನೆಗೆ ನೋಡೋಣ. ಇದರಲ್ಲಿ ಮೊದಲು ವಾಸುದೇವ ಅನ್ನುವ ಶಬ್ದಕ್ಕೆ ಒಂದರ್ಥ ವಾಸು ಅಂದರೆ ಸರ್ವತ್ರ ವಸತಿ ಇತಿ ವಾಸು ದೇವ, ಎಲ್ಲ ಕಡೆ ವಾಸವಾಗಿರುವ ದೇವ ಅಂದ್ರೆ ಬೆಳಕಿನ ರೂಪ, ಎಲ್ಲ ಕಡೆ ವಾಸವಾಗಿರುವ ಬೆಳಕಿನ ರೂಪ. ಬೆಳಕಿನ ರೂಪ ಅನ್ನೋದು ದೇವ ಶಬ್ದದ ಅರ್ಥ, ಅದನ್ನೇ ಅಲ್ಲಿ ಪ್ರಕಾಶವಾಗಿ ಎಲ್ಲ ಕಡೆ ವಾಸವಾಗಿರುವುದು ಅನ್ನೋದಕ್ಕೆ ನಾಲ್ಕು ದಿಕ್ಕುಗಳಲ್ಲಿರುವ. ಹಾಗಾಗಿ ವಾಸುದೇವ ಶಬ್ದದ ಅರ್ಥಾನುಸಂಧಾನವನ್ನೇ ಉಪಾಸನೆಯಲ್ಲಿ ಬಳಸಿದಾಗ ಪ್ರಕಾಶ ಅನ್ನೋದಕ್ಕೆ ಇನ್ನೊಂದು ಅರ್ಥ ಇದೆ. ಒಂದು ಪ್ರಕಾಶ ಅಂದ್ರೆ ಬೆಳಕು, ಬೆಳಕು ಅಂದ್ರೆ ಜ್ಞಾನ ರೂಪವಾದ ಬೆಳಕು. ಪ್ರಕೃಷ್ಟ ಕಾಶತೆ ಪ್ರಕಾಶ ಎತ್ತರದ ಬೆಳಕು, ಜ್ಞಾನವೂ ಹೌದು ಈ ಬೆಳಕು. ಹೊರಗಿನ ಬೆಳಕು ಅಂದ್ರೆ ಜ್ಞಾನ, ಹೊರಗಿನ ಬೆಳಕು ಅಂದ್ರೆ ಪ್ರಕಾಶ. ನಾವು ಸ್ವಾಮೂಲ ಹೇಳತಕ್ಕಂಥ ಬೆಳಕು ಅಂಥ ದಿವ್ಯವಾದ ಪ್ರಕಾಶವುಳ್ಳವನು ಜ್ಞಾನವುಳ್ಳವನು. ಅದು ವಾ ಅಂದ್ರೆ ಅದು ಜ್ಞಾನವನ್ನು ಕೊಡತಕ್ಕವ ಅನ್ನುವಂಥ ಅರ್ಥ ವಾಸುದೇವ ಶಬ್ದಕ್ಕೂ ಇದೆ. ಅರ್ಥ ವಾ ಅಂದ್ರೆ ಜ್ಞಾನ ಸಂಸ್ಕೃತ, ವಾ ಅಂದ್ರೆ ಜ್ಞಾನವನ್ನ ದೇವ ಚೆನ್ನಾಗಿ ಯಥಾರ್ಥ ಜ್ಞಾನವನ್ನ ಸಮಗ್ರವಾಗಿ ಕೊಡತಕ್ಕವ ವಾಸುದೇವ ಜ್ಞಾನಪ್ರದ ಅಂತ ಶಬ್ದದ ಅರ್ಥ. ಅದೇ ಪ್ರಕಾಶವಾದ ಅನ್ನೋದು ವಾ ಅಂದ್ರೆ ಜ್ಞಾನ. ವಾಂ ಯಪ್ತಿಂ ಪ್ರಮಾಂ ಸುದೇವೆ, ಯಥಾರ್ಥವಾದ ಜ್ಞಾನವನ್ನ ಚೆನ್ನಾಗಿ ಕೊಡತಕ್ಕವ ಪ್ರಕಾಶವಾದ ಪ್ರಕಾಶವನ್ನು ಕೊಡ್ತಕ್ಕವ ಪ್ರಕಾಶ ಅಂದ್ರೆ ಯಥಾರ್ಥ ಜ್ಞಾನ. ಇನ್ನೊಂದು ಅರ್ಥ ಪ್ರಕಾಶ ಅಂದ್ರೆ ಪ್ರಕೃಷ್ಟಂ ಕಂ ಅಶ್ನಾತಿ ಅಂದ್ರೆ ಜ್ಞಾನ ಆಯ್ತು, ಜ್ಞಾನದ ಮೇಲೆ ಕಂ ಅಶ್ನಾತಿ ಆನಂದವನ್ನ ಭೋಗಿಸುವುದು. ಪ್ರಕಾಶ ಅಂದ್ರೆ ಆನಂದ ಭೋಗ, ಅದು ಎಂತ ಆನಂದ ಪ್ರಕೃಷ್ಟವಾದ ಆನಂದ ಅಂದ್ರೆ ಸ್ವರೂಪ ಆನಂದ. ಪ್ರಾ ಅಂದ್ರೆ ಪ್ರಕೃಷ್ಟ, ಕಾ ಅಂದ್ರೆ ಆನಂದ, ಆನಂದದಲ್ಲಿ ಪ್ರಕೃಷ್ಟವಾದ ಆನಂದ ಅಂದ್ರೆ ಪ್ರಕ ಅಂದ್ರೆ ಸ್ವರೂಪ ಆನಂದ. ಅಂದ್ರೆ ಅಶ ಅಂದ್ರೆ ಭೋಜನ, ಅಶನ ಸ್ವರೂಪಾನಂದ ಭೋಜನವನ್ನು ಕೊಡತಕ್ಕವ ಪ್ರಕಾಶವಾಗಿ ಸ್ವರೂಪಾನಂದದ ಆವಿರ್ಭಾವವನ್ನು ಮಾಡುತ್ತಾನೆ. ಅದು ಕೂಡ ಸ್ಪಷ್ಟವಾಗಿದೆ. ವಾ ಅಂದ್ರೆ ಜ್ಞಾನ, ಸು ಅಂದ್ರೆ ಸುಖ, ವಾಸು ದೇವ, ದಾ ಅಂದ್ರೆ ದೇವ ಅಂದ್ರೆ ಕೊಡುವ, ವಾಸುದೇವ ಅಂದ್ರೆ ಜ್ಞಾನಾನಂದಗಳನ್ನು ಕೊಡ್ತಕ್ಕವ. ಅದೇ ಅರ್ಥ ಪ್ರಕಾಶ, ಪ್ರಕಾಶ ಅಂದ್ರೆ ಜ್ಞಾನ, ಪ್ರಕಾಶ ಅಂದ್ರೆ ಬೆಳಕು, ಜ್ಞಾನ ಪ್ರಕಾಶ ಅಂದ್ರೆ ಜ್ಞಾನದ ಭೋಗ, ಜ್ಞಾನಾನಂದಗಳನ್ನು ಕೊಡ್ತಕ್ಕವ ಅನ್ನೋದು ಪ್ರಕಾಶವಾನಂದ ಅರ್ಥ. ಅದೇ ವಾಸುದೇವ ಶಬ್ದದ ಅರ್ಥ. ಮತ್ತು ಇನ್ನೊಂದು ಅರ್ಥ ನಾವು ನೋಡಿದೆವು, ಎಲ್ಲ ಕಡೆ ವ್ಯಾಪಿಸಿರ್ತಕ್ಕಂಥ ಬೆಳಕು, ಅದನ್ನೇ ನಾಲ್ಕು ದಿಕ್ಕುಗಳಲ್ಲಿ ಸಿಗ್ತಕ್ಕಂಥ ಪ್ರಕಾಶ ಅಂತ ಉಪಾಸನೆ ಮಾಡಿ. ವಾಸುದೇವ ರೂಪ ನಾರಾಯಣ ರೂಪದಿಂದ ಮೊದಲು ಆವಿರ್ಭಾವಗೊಂಡು ಎಲ್ಲ ಕಡೆ ವ್ಯಾಪಿಸಿದಂಥ ಮೋಕ್ಷಪ್ರದವಾದ ರೂಪ. ಅದು ಎಲ್ಲ ಕಡೆ ವ್ಯಾಪಿಸಿರುವುದು ಅನ್ನೋದು ವಾಸುದೇವ ಶಬ್ದಾರ್ಥವನ್ನೇ ನಾವು ಉಪಾಸನೆ ಮಾಡಿದ್ದಾರೆ. ಎರಡನೇ ವಾಸುದೇವ ರೂಪದಿಂದ ನಾರಾಯಣ ವಾಸುದೇವ, ವಾಸುದೇವ ಸಂಕರ್ಷಣ, ವಾಸುದೇವ ರೂಪದಿಂದ ಸಂಕರ್ಷಣ ರೂಪ ಆವಿರ್ಭಾವವಾಯಿತು. ಸಂಕರ್ಷಣ ಅಂತಂದ್ರೆ ಸಮ್ಯಕ ಕರ್ಷಣ ಅಂತ ಸಂಕರ್ಷಣ, ನಮ್ಮನ್ನ ಸಂಸಾರದಿಂದ ಎಳೆದು ಮೇಲಕ್ಕೆ ಹಾಕಿದ್ರು, ಸಂಸಾರದಿಂದ ಕರ್ಷಣೆ ಮಾಡಿ ಸಂಸಾರವನ್ನು ನಾಶ ಮಾಡಿ ನಮ್ಮನ್ನ ಉದ್ಧಾರ ಮಾಡತಕ್ಕಂಥ ಶಕ್ತಿ. ಮತ್ತು ಅಷ್ಟೇ ಅಲ್ಲ, ಇದು ಜ್ಞಾನಿಗಳನ್ನ ಸಂಸಾರದಿಂದ ಕರ್ಷಣೆ ಮಾಡಿ ಉದ್ಧಾರ ಮಾಡ್ತಾರೆ. ಅಜ್ಞಾನಿಗಳನ್ನ ಸಮ್ಯಕ್ ಕರ್ಷಣ ಅಂತ ಸಮಸ್ಯೆಗೆ ಎಳೆದು ಹಾಕುವವನು ಅವನೇ. ಆಮೇಲೆ ಉಳಿದವರನ್ನ ಇಲ್ಲೇ ಕಕ್ಷಣ ಹಾಕಿ ನಿಂತಿದ್ದಾಗಿ ಕರೆದಾಡಿಸುವ ನಿತ್ಯ ಸಂಸಾರಿಗಳನ್ನ ಸುತ್ತಾಡಿಸುವುದು. ಅದರ ಜೊತೆಗೆ ಇಡೀ ವಿಶ್ವ ಇದು ಒಂದು ಜೀವಕ್ಕೆ ಸಂಬಂಧಪಟ್ಟ ಸಂಕರ್ಷಣ, ಬ್ರಹ್ಮಾಂಡಕ್ಕೆ ಸಂಬಂಧಪಟ್ಟು ಇಡೀ ವಿಶ್ವಕ್ಕೆ ಸಂಕರ್ಷಣ ಶಕ್ತಿಯಾಗಿ ಅದರ ಒಂದನ್ನ ಒಂದು ಎರಡು ಹಿಡಿದ ಗ್ರಾವಿಟೇಷನ್ ಅಂತ ಆಕರ್ಷಣೆ, ಇಡೀ ವಿಶ್ವದ ಆಕರ್ಷಣ ಶಕ್ತಿಯಾಗಿ ಬ್ರಹ್ಮಾಂಡದ ಮೂಲಗಳನ್ನ ಹಿಡಿದು ನಿಂತ ಮಾಡುವ ಇದು ವಾಯುದೇವರು ಸಂಕರ್ಷಣ ಶಕ್ತಿಯಾಗಿ, ಶೇಷನು ಸಂಕರ್ಷಣ ಶಕ್ತಿಯಾಗಿ ಇಟ್ಕೊಂಡಿದ್ದಾರೆ. ಆದರೆ ಅದಕ್ಕೆ ನಾವು ಹೇಳ್ತೇವಲ್ಲ, ಮೊದಲು ಭೂಮಿಯನ್ನು ಧಾರಣೆ ಮಾಡಿದವ ಶೇಷ, ಶೇಷನನ್ನು ಧಾರಣೆ ಮಾಡಿದವರು ವಾಯುಗುರು, ವಾಯುಗುರು ಮಾಡಿದ ವಿಷ್ಣು ಗುರು. ಅಂದ್ರೆ ಇವರಿಷ್ಟು ಜನ ಸಂಕರ್ಷಣ ಶಕ್ತಿ, ಸಂಕರ್ಷಣ ಅಂದ್ರೆ ಒಂದನ್ನೊಂದು ಎಳೆದು ಹಿಡಿದು ನಿಂತಿರತಕ್ಕಂಥ ಗ್ರಹ ಗೋಲಗಳನ್ನ ಒಂದನ್ನೊಂದು ಆಕರ್ಷಣ ಶಕ್ತಿಯಿಂದ ಹಿಡಿದು ನಿಂತಿರುವ ರೂಪ ಸಂಕರ್ಷಣ. ಹಾಗಾಗಿ ಒಂದನ್ನೊಂದು ಎಳೆಯುವುದು ಸಂಕರ್ಷ, ಇಲ್ಲಿಂದ ಅಲ್ಲಿಗೆ ಎಳೆಯೋದು, ನಮ್ಮನ್ನು ಪಾಪದಿಂದ ಕರ್ಷಣ ಮಾಡುವುದು, ಸಂಸಾರದಿಂದ ಕರ್ಷಣ ಮಾಡುವುದು ಸಂಕರ್ಷಣ. ಪಾಪ ತುಂಬಿದಾಗ ತಮಸ್ಸಿಗೆ ಸಂಕರ್ಷಣ ಎಳೆದು ತಮಸ್ಸು ಕೊಡದಕ್ಕೂ ಸಂಕರ್ಷಣ. ಈ ಈ ರೂಪ ಈ ಇರೋದರಿಂದ ಇದು ಆಕರ್ಷಣ ಶಕ್ತಿಗೆ ಸಂಬಂಧಪಟ್ಟ ರೂಪ. ಪ್ರಪಂಚ ಒಂದನ್ನು ಒಂದು ತನ್ನ ಗ್ರಾವಿಟೇಷನ್ ಹಿಡಿದು ನಿಂತಿದೆ. ಈ ಗ್ರಾವಿಟೇಷನ್ ಅನ್ನೋದು ವಸ್ತುವಿನ ಶಕ್ತಿಯಲ್ಲ, ಅದು ಭಗವಂತನ ಶಕ್ತಿಯನ್ನು ಉಪಾಸನೆ. ಆದ್ರಿಂದ ಅಲ್ಲಿ ಅದಕ್ಕೋಸ್ಕರ ಏನ್ ಹೇಳಿದ್ರು, ಭೂಮಿ ಅಂತರಿಕ್ಷ ಸ್ವರ್ಗ ಮತ್ತು ವರುಣ, ಈ ಆಕರ್ಷಣ ಶಕ್ತಿಯಲ್ಲಿ ನಾಲ್ಕು ವಿಧ, ಒಂದು ಕೆಳಕ್ಕೆ ಎಳೆಯುವುದು, ಒಂದು ಮೇಲಕ್ಕೆ ಇಳಿಯುವುದು, ಗಂಧಾಕರ್ಷಣ ಗುರುತ್ವಾಕರ್ಷಣ, ಆಮೇಲೆ ಎರಡು ಸಂಕರ್ಷಣಗಳ ಮೀಟಿಂಗ್ ಪಾಯಿಂಟ್, ನಾಲ್ಕನೇದು ಒಳಕ್ಕೆ ಕರ್ಷಣ ಅಂತಃಕರ್ಷಣ. ಈಗ ನಾಲ್ಕು ವಿಧವಾದ ಸಂಕರ್ಷಣಗಳಿವೆ, ಅದಕ್ಕೆ ನಾಲ್ಕು ವಿಧವಾದ ಉಪಾಸನೆ. ಭೂಮಿ ಕೆಳಕ್ಕೆ ಎಳೆಯುತ್ತದೆ, ಜೀವು ಮೇಲಕ್ಕೆ ಎಳೆಯುತ್ತದೆ, ಆಕಾಶದಲ್ಲಿ ಕೆಳಕ್ಕೆ ಎಳೆಯುವ ಶಕ್ತಿ ಮತ್ತು ಮೇಲಕ್ಕೆ ಎಳೆಯುವ ಎರಡು ಸಂಕರ್ಷ ಶಕ್ತಿಗಳು ಜಾಯಿಂಟ್ ಆಗ್ತವೆ. ಅಲ್ಲಿ ಆಕಾಶದಲ್ಲಿ ಎರಡು ಸಂಕರ್ಷ ಶಕ್ತಿಗಳು ಸೇರ್ತವೆ, ನೀರಿನಲ್ಲಿ ಒಳಕ್ಕೆ ಎಳೆಯುವ ಶಕ್ತಿ. ಹೀಗೆ ಸಂಕರ್ಷಣ ಶಕ್ತಿ ನಾಲ್ಕು ವಿಧ ಇದೆ, ಅದಕ್ಕೆ ನಾಲ್ಕು ರೂಪ ಹೇಳಿದೆ. ಕೆಳಕ್ಕೆ ಎಳೆಯುವುದು ಅಂತರಿಕ್ಷ, ಕೆಳಕ್ಕೆ ಎಳೆಯುವುದು ಮೇಲಕ್ಕೆ ಎಳೆಯುವುದು ಜಾಯಿಂಟ್ ಆಗುವುದು ಅಂತರಿಕ್ಷದಲ್ಲಿ, ಜೀವು ಮೇಲಕ್ಕೆ ಎಳೆಯುವುದು, ನೀರು ಸಮುದ್ರ ಒಳಕ್ಕೆ ಎಳೆಯುವುದು. ಹೀಗೆ ಕೆಳಕ್ಕೆ ಎಳೆಯುವುದು, ಒಳಕ್ಕೆ ಎಳೆಯುವುದು, ಮೇಲಕ್ಕೆ ಎಳೆಯುವುದು, ಮೇಲಕ್ಕೂ ಕೆಳಕ್ಕೆ ಎಳೆಯುವ ಎರಡು ಶಕ್ತಿಗಳ ಸಮಯ. ಈ ನಾಲ್ಕು ವಿಧವಾದ ಆಕರ್ಷಣೆಗಳಿವೆ ಗ್ರಾವಿಟೇಷನ್ ಸೆಳೆತ, ಅದಕ್ಕೆ ನಾಲ್ಕು ರೂಪಗಳು ಭೂಮಿ ಅಂತರಿಕ್ಷ ಜೀವು ಮತ್ತು ಸಮುದ್ರ. ಹೀಗೆ ಸಂಕರ್ಷಣ ಆಕರ್ಷಣ ಶಕ್ತಿ ಬ್ರಹ್ಮಾಂಡದಲ್ಲಿ ಪಿಂಡಾಟದಲ್ಲಿ ಇರತಕ್ಕಂತಹ ಉಪಾಸನೆ ಅಂತ ಸಂಕರ್ಷ ಹೇಳಿ. ಆಮೇಲೆ ಆ ರೂಪಗಳ ವಾಸ್ತವ ರೂಪಗಳ ವಿಶೇಷವನ್ನ ಅದನ್ನ ಹರಿದ್ರ ಮತ ಹೇಗೆ ಹೇಳಿದ ಅನ್ನೋದನ್ನ ಮತ್ತೆ ನೋಡು. ಈಗ ಮೂರನೆಯ ಉಪದೇಶ ಹಂಸಸ್ಥೆ ಪಾದ ಅಂತ, ಮೂರನೆಯದ ಹಂಸ ರೂಪದಿಂದ ನಿನಗೆ ಬಂದು ಚತುರ್ಮುಖ ವಾಯುದೇವರು ಹೇಳಿ ಆಯ್ತು. ಅಗ್ನಿ ಹೇಳಿದ ಅಗ್ನಿ ಚತುರ್ಮುಖ ಅವರು ಜೊತೆಗೆ ಆಗಲಿಲ್ಲ, ವಾಯುದೇವರು ಹೇಳಿದ ತಕ್ಷಣ ಚತುರ್ಮುಖ ಬರಬೇಕು, ಮಧ್ಯದಲ್ಲಿ ಅಗ್ನಿ ಬಂದ. ಯಾಕೆಂದ್ರೆ ಅಗ್ನಿ ಚತುರ್ಮುಖನಿಗೆ ಸದಾ ಜೊತೆಗ. ಈ ವರ್ಣ ವ್ಯವಸ್ಥೆಯ ಅಭಿಮಾನಿ ದೇವತೆಗಳನ್ನು ಹೇಳುವಾಗ ಶಿವದ ಬ್ರಾಹ್ಮಣ ಸ್ವಭಾವ, ಬ್ರಾಹ್ಮಣ ಸ್ವಭಾವದ ಬಗ್ಗೆ, ಬ್ರಾಹ್ಮಣ ಸ್ವಭಾವದವರಿಗೆ ಇಬ್ಬರು ಅಭಿಮಾನಿ ದೇವತೆಗಳು, ಒಂದು ಅಗ್ನಿ ಒಂದು ಚತುರ್ಮುಖ. ಚತುರ್ಮುಖ ಮುಖ್ಯ ಅಭಿಮಾನಿ, ಅಗ್ನಿ ಕಂಠದ ಅಭಿಮಾನಿ. ಆದ್ರಿಂದ ಬ್ರಾಹ್ಮಣರಿಗೆ ಅಗ್ನಿಮುಖದಲ್ಲೇ ಎಲ್ಲ ಕಾರ್ಯ, ಅಗ್ನಿ ಬ್ರಾಹ್ಮಣ್ಯದ ಅಭಿಮಾನಿ, ಚತುರ್ಮುಖ ಬ್ರಾಹ್ಮಣ್ಯದ ಅಭಿಮಾನಿ. ಹಾಗಾಗಿ ಮೊದಲು ಅಗ್ನಿ ಡೈರೆಕ್ಟ್ ಬ್ರಾಹ್ಮಣರಿಗೆ ಸಂಬಂಧ ಇರತಕ್ಕಂಥ ಪ್ರತೀಕ, ಅದರ ನಂತರ ಹೈಯೆಸ್ಟ್ ಪ್ರತೀಕ ಅಗ್ನಿರ್ವೈ ದೇವಾನಾಮ. ದೇವತೆಗಳಲ್ಲಿ ಅಗ್ನಿಮುಖದಲ್ಲಿ ಆರಾಧನೆ ಮಾಡತಕ್ಕ ದೇವತೆಗಳಲ್ಲಿ ಕೊನೆಯವನು ಅಗ್ನಿ, ಅದರ ನಂತರ ಚತುರ್ಮುಖ. ಇವರು ಬ್ರಾಹ್ಮಣ್ಯಕ್ಕೆ ಅಭಿಮಾನಿಗಳು, ಇವರು ಒಬ್ಬನ ಬ್ರಾಹ್ಮಣ ಸತ್ಯಗಾಮ ಅವನು ತೀರ್ಮಾನ ಆಗಿಬಿಟ್ಟಿದೆ. ಸತ್ಯ ಆದ ಅವನು ಎಂದೂ ಮುಚ್ಚಿಡಲಿಲ್ಲ, ತನ್ನ ಎಲ್ಲ ಕೊರತೆಗಳನ್ನ ಹೆಚ್ಚಿ ಕಳೆದವ. ಅದರಿಂದ ಬ್ರಾಹ್ಮಣ ಶ್ರೇಷ್ಠ, ಅದಕ್ಕೋಸ್ಕರ ಬ್ರಾಹ್ಮಣ್ಯದ ಉಪದೇಶ ಬ್ರಾಹ್ಮಣ ವರ್ಣಕ್ಕೆ ಮುಖ್ಯ ಗುರುಗಳಾಗಿರ್ತಕ್ಕ ಅಗ್ನಿ ಮತ್ತು ಚತುರ್ಮುಖ. ವಾಯುದೇವರು ಕ್ಷತ್ರಿಯವರನ್ನ ಕರ್ತ, ಅದರಿಂದ ಅಗ್ನಿಯಿಂದ ಉಪದೇಶ ಆಗಿ ಅಗ್ನಿಯಿಂದ ನಂತರ ಅವರು ಸುಪೀರಿಯರ್ ಆಗಿರ್ತಕ್ಕಂಥ ಚತುರ್ಮುಖ. ಚತುರ್ಮುಖ ಹಂಸ ರೂಪದಿಂದ ಬಂದಿತ್ತು, ಹಂಸವಾಹನ ಅಂತ ಸಂಕೇತ ಪ್ರತೀಕ ಹಂಸ. ಯಾಕೆಂದ್ರೆ ಚತುರ್ಮುಖ ಶುದ್ಧ ಸತ್ವ ಸ್ವರೂಪ, ಉಪಾಸನೆ ಸತ್ವಿಗಳಲ್ಲಿ ಮಹಾಸತ್ವ, ಸತ್ವ ಅನ್ನೋದು ಬಿಳಿ, ಹಾಗಾಗಿ ಬೆಳ್ಳಗಿನ ಹಂಸ, ಅದು ಸರ್ವಾಂಗ ಬೆಳ್ಳಗಿನಲ್ಲಿರ್ತಕ್ಕಂಥ ಹಂಸ. ಅದು ಒಂದು ತಮಾಷೆ ಇದೆ, ಹಂಸದಲ್ಲಿ ಶುದ್ಧ ಬೆಳ್ಳಗೆ. ಆದರೆ ಅದರ ಕಾಲು, ಕಾಲಿನ ಹೆಜ್ಜೆ ಮತ್ತು ಕೊಕ್ಕು ಅವು ಕೆಂಪು. ಇವು ರಜೋಗುಣ, ಬ್ರಹ್ಮದೇವರು ರಜೋಗುಣ ಮತ್ತು ಶುದ್ಧ ಸತ್ವ, ರಜೋಗುಣದಲ್ಲಿ ಶುದ್ಧ ಸತ್ವ ಸ್ವರೂಪವರು. ಹಾಗಾಗಿ ಅವರಿಗೆ ಅತ್ಯಂತ ಶ್ರೇಷ್ಠವಾದ ಪ್ರತೀಕ ಹಂಸ. ಆ ಹಂಸದ ರೂಪದಿಂದ ಬಂದು, ಹಂಸ ರೂಪದಿಂದ ಚತುರ್ಮುಖ ನಿನಗೆ ಉಪದೇಶ ಮಾಡ್ತಾನಪ್ಪ ನಾಳೆ ಅಂತ ಅಗ್ನಿ ಹೇಳಿ ಬರ್ತೀವಿ. ಅಗ್ನಿ ಮತ್ತು ಚತುರ್ಮುಖ ದೇವರೂಪದಲ್ಲಿ ಜೊತೆಯಾಗಿದ್ದು, ಅಗ್ನಿಯಲ್ಲಿ ಬ್ರಾಹ್ಮಣರ ಜೊತೆಗೆ ಚತುರ್ಮುಖ ಜೊತೆಗೆ. ಹಾಗಾಗಿ ಅಗ್ನಿ ಏನ್ ಹೇಳಿದ, ನಾನು ಬಂದೆ, ನನ್ನ ಸುಗ್ರೀದೇವರ ಚತುರ್ಮುಖ ನಾಳೆ ಒಂದು ಹಂಸ ರೂಪದಿಂದ ಬಂದು ನಿನ್ನ ಉಪದೇಶ ಮಾಡ್ತಾನೆ. ಮೂರನೇ ಪಾದದ ಉಪದೇಶ ಹಂಸಸ್ತೇ ಪಾದದ ಭಕ್ತಿ ಆಯ್ತು ಅಂತ ಅಗ್ನಿ ಮಾತು ನಡೆಸಿಬಿಟ್ಟ. ಅಗ್ನಿ ಕಾರ್ಯ ಎಲ್ಲ ಮುಗಿಯಿತು. ಆಮೇಲೆ ಸಹಸ್ರೂದೇ ಪ್ರಸ್ಥಾಪಯ ಜಗಾರ ಮತ್ತೆ ಸಾಕು ಪ್ರಕಾರ ಒಂದು ದಿವಸ ಬೆಳಗಾಯಿತು. ಬೆಳಗಾದ ತಕ್ಷಣ ಗಾಹ ಪ್ರಸ್ಥಾಪಯ ಜಗಾರ ನನ್ನ ಗುರುಕುಲಕ್ಕೆ ಅಭಿಮುಖವಾಗಿ ಗೋವುಗಳನ್ನು ಹೊಂದ್ಕೊಂಡು ಬಂದು ಹೌದಾ ಸರಿ, ಗೋವುಗಳು ಬಂದು ಹೋದವು. ಇವು ಗೋವುಗಳನ್ನು ಕರ್ಕೊಂಡು ಗುರು ಗುರುಕುಲಕ್ಕೆ ಅಭಿಮುಖವಾಗಿ ಎರಡನೇ ದಿವಸದ ಪ್ರಯಾಣ ಪ್ರಾರಂಭ ಆಗಿದೆ. ಒಂದು ದಿವಸದ ಪ್ರಯಾಣ ಮುಗಿದು ಬೆಳಗಿನ ಸಂಜೆ ತನಕ ಮತ್ತೆ ಆಹಾರಕ್ಕೆ ಅವನ ಅನುಷ್ಠಾನಕ್ಕೆ ಸ್ನಾನಕ್ಕೆ ಎಷ್ಟೋ ಬಿಟ್ಟು ಬಂದ ಎಲ್ಲ ಅವರನ್ನು ಸರಿ. ಒಂದು ದಿವಸದ ಅಖಂಡ ಪ್ರಯಾಣ ಆಗಿ ಸಂಜೆ ಅಗ್ನಿಬೀಜ ಉಪದೇಶ ಪಡೆದು ಸಂತೋಷ ರೂಪದ ಉಪದೇಶ ಪಡೆದು ಮರು ದಿವಸ ರಾತ್ರಿ ಮಲಗಿ ಬೆಳಿಗ್ಗೆ ಪುನಃ ಒಂದು ಸ್ನಾನಾದಿಗಳನ್ನು ಮುಗಿಸಿಕೊಂಡು ಗೋವುಗಳನ್ನು ಕಟ್ಟಿಕೊಂಡು ಸಂಜೆಯಲ್ಲಿ ದಾಹ ಅಭಿಪ್ರಾಯ ಜಗಾರ ದಾ ಯತ್ರ ಅಭಿಸಾಯ ಎಲ್ಲಿ ತನಕ ಅಂದ್ರೆ ಅವುಗಳು ಎಂದು ಸಾಯಂಕಾಲಕ್ಕೆ ಹತ್ತಿರವಾದ ಅಲ್ಲಿನ ಸಂಜೆ ಆಗುವ ತನಕವೂ ಗೋವುಗಳನ್ನು ಕಟ್ಟಿಕೊಂಡು ಗುರುಕುಲದ ಕಡೆಗೆ ಸಾಗಿದೆ. ಎರಡು ದಿವಸದ ಪ್ರಯಾಣ ಆಗಿದೆ. ಇನ್ನೂ ಗುರುಕುಲ ಕೂಡ ಇದೆ, ಇನ್ನೂ ಎರಡು ದಿವಸ ಅದೇ ಎರಡು ದಿವಸದಲ್ಲಿ ಸುಮಾರು ಗುರುಕುಲಕ್ಕೆ ಹತ್ತಿರ ಬರ್ತಾ ಇದ್ದಾನೆ. ಅಂಶ ದಾರಿಸಾಗಿದೆ. ಮರು ದಿವಸ ಸಂಜೆ ಆಯಿತು. ಅಭಿ ಗುರುಕುಲಕ್ಕೆ ಅಭಿಮುಖವಾಗಿ ಪ್ರಸ್ಥಾನ ಪ್ರಸ್ಥಾನ ಮಾಡುತ್ತಿದ್ದಾನೆ. ಗೋವುಗಳನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ದಾಹ ಯಂತ್ರ ಅಭಿಸಾಯ ಎಂದು ಅವುಗಳು ಸಾಯಂಕಾಲದ ಸಮಯದಲ್ಲಿ ಎಲ್ಲಿ ಸೇರಿದವು ಅಲ್ಲಿ ತಂತ್ರ ಉಪಸಮಾದಾಯ ಅಲ್ಲಿ ಪುನಃ ಗೋವುಗಳನ್ನ ದಾಹ ದಾಹ ಉಪಸ್ಥ ಗೋವನ್ನು ಒಂದು ಕಡೆ ನಿಲ್ಲಿಸಿದ ಅವು ನಿಂತೊಪ್ಪ ನಿಂತ ಮೇಲೆ ಇವನು ಅಗ್ನಿ ಪ್ರತಿಷ್ಠೆ ಮಾಡಿದ. ಅಗ್ನಿ ಉಪಸಮಾದಾಯ ಸಮೀಕರಣಾದಾಯ ಸಮಿಧಾನಾದಾಯ ಸಮಿತಿಗಳನ್ನು ತಂದ ಅಗ್ನಿ ಪ್ರತಿಷ್ಠೆ ಮಾಡಿದ. ಪಂಚಾಗ್ನೇ ಪ್ರಾಣೇಷ ಅಭಿಮುಖವಾಗಿ ಕೂತ ಕೂತಾಗ ಅಸಹ ಹಂಸಹ ಏನು ಪರಿಪತ್ತಿ ಅಗ್ನಿವಾದ ಹಂಸಹ ಪರಿಪತ್ತಿ ಅಗ್ನಿ ಆಗ ಒಂದು ಹಂಸ ಆಕಾಶಕ್ಕೆ ಹರಿಕೊಂಡು ಹಂಸಹ ಉಪರಿಪತ್ಯ ಒಂದು ಸತ್ಯಪತ್ತಿ ಬಂದು ಅಭಿವಾದ ಸತ್ಯಕಾಮಾಯಿ ಚತುರ್ಮುಖ ಹಂಸ ರೂಪದಿಂದ ಬಂದು ಮುಂದ ಸತ್ಯಕಾಮಾಯಿ ಸತ್ಯಕಾಮ ಅಂತ ಕರೆದಾಗ ಭಗವ ಇತಿ ಪ್ರತಿಶುಶ್ರಾವ ಏನ್ ಸ್ವಾಮಿ ನಾನೇನಿದ್ದೇನೆ ಕ್ರಪಣೆ ಆಗ್ಬೇಕು ಯಾಕಂದ್ರೆ ಅವನು ನಿರೀಕ್ಷೆ ಮಾಡ್ತಾ ಇದ್ದ ಚತುರ್ಮುಖ ಹಂಸ ರೂಪದಿಂದ ಬರ್ತಾನೆ ಅಂತ. ನಿನ್ನೆ ದಿವಸ ಅಗ್ನಿಯಿಂದ ಅಗ್ನಿ ಆಗಿದೆ. ಅದರಿಂದ ಈ ಹಂಸ ಬಂದವರು ಅನಿರೀಕ್ಷಿತ ಅಲ್ಲ, ಹಂಸ ಮಾತನಾಡುದು ಅನಿರೀಕ್ಷಿತ. ಇದು ಒಂದು ದೇವತಾ ಶಕ್ತಿ ತನ್ನ ಹತ್ರ ಮಾತಾಡ್ತಾ ಇದೆ ಅಂತ ಗೊತ್ತಾಯ್ತು. ಸ್ವಾಮಿ ನಾನೇನಿದ್ದೇನೆ ಅಂತ ಸೌಮ್ಯತೆ ಬ್ರಹ್ಮಣ ಪಾದಂಪ್ರವಾಗಿ ನಾನು ಭಗವಂತನ ಇನ್ನೊಂದು ಪಾದ ಮೂರು ಪಾದವನ್ನು ನಾಲ್ಕನೇ ಪಾದ ಮತ್ತೆ ಬೇರೆ ಬಿಟ್ಟ ಮೂರನೇ ಪಾದವನ್ನ ನಾನು ಉಪದೇಶ ಮಾಡ್ತೇನಪ್ಪ ಆಗಲೇ ಅಂತ ಪ್ರವೀದ್ವೇ ಭಗವಾನ್ ವಿಶೇಷ ಉಪದೇಶ ಮಾಡ್ತೇನೆ. ಭಗವಂತನ ಮೂರನೇ ಪಾದ ವಾಸುದೇವ ಆಗಿದೆ, ಸಂಕರ್ಷಣ ಆಗಿದೆ, ಪ್ರದ್ಯುಮ್ನ ರೂಪದ ಪ್ರಶ್ನೆ ಮೂರನೇ ಪಾದ ಉಪದೇಶ ಹೇಳಬೇಕು. ಆವಾಗ ತಸ್ಮೈ ಹೋವಾಚ ಕಾಮನೆಗಾಗಿ ಭಗವಂತ ಮೂರನೆಯ ರೂಪವನ್ನ ಚತುರ್ಮುಖ ಉಪದೇಶ ಮಾಡಿದ. ಹಂಸರೂಪದಿಂದ ಹಂಸರೂಪದಿಂದ ಉಪದೇಶ ಮಾಡುವುದೇ ಒಂದು ದೊಡ್ಡ ವಿಶೇಷ. ಏಕೆಂದ್ರೆ ಚತುರ್ಮುಖರಿಗೆ ಉಪದೇಶ ಮಾಡುವುದಕ್ಕೋಸ್ಕರ ಭಗವಂತ ಹಂಸರೂಪದಿಂದ ಹಂಸಾವತಾರ ಅಂತ ಭಗವಂತನ ಹಂಸರೂಪ ಯಾವಾಗ ಬಂದಂತಂದ್ರೆ ಚತುರ್ಮುಖ ಋಷಿಗಳಿಗೆ ಯಾವುದೋ ಒಂದು ಪ್ರಶ್ನೆ ಉತ್ತರ ಕೊಡಬೇಕಾಗಿದ್ರೆ ನಾನು ಹೇಳುವುದಕ್ಕಿಂತ ಭಗವಂತನೇ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಯೋಚಿಸಿದಾಗ ಭಗವಂತ ಹಂಸರೂಪದಿಂದ ಬಂದು ಉಪದೇಶ ಮಾಡಿದ. ಹಂಸನಾಮಕ ಪರಮಾತ್ಮನ ಒಂದು ರೂಪ ಇದೆ. ಹಾಗೆ ಅದೊಂದು ಅಪೂರ್ವವಾದ ಚತುರ್ಮುಖನಿಗೋಸ್ಕರ ಭಗವಂತ ದೊಡ್ಡ ರೂಪ. ಈಗ ಸತ್ಯಕಾಮನಿಗೋಸ್ಕರ ಚತುರ್ಮುಖ ಹಂಸ ರೂಪದಿಂದ ಬಂದು ಆ ಶುದ್ಧವಾಗಿರತಕ್ಕಂಥ ಪ್ರತಿಯೊಂದು ರೂಪದ ಉಪಾಸನೆಯನ್ನು ಏನದು ಹೇಳ್ತೇನೆ ನನಗೆ. ಪ್ರತಿಯೊಂದು ರೂಪದ ಉಪಾಸನೆ ಪ್ರತಿಯೊಂದು ರೂಪ ನಾಲ್ಕು ಪಾದಗಳಲ್ಲಿ ಮೂರನೇ ಪಾದ, ಅದಕ್ಕೂ ನಾಲ್ಕು ಕಲೆಗಳು. ಇವಾಗ ನಮ್ಗೆ 16-8 ತನಕ ಉಪದೇಶ ಆಗಿದೆ. 16-9, 16-10, 16-11, 16-12 ಈ ನಾಲ್ಕು ಕಲೆಗಳು ಮೂರನೇ ಪಾದ. ಈ ನಾಲ್ಕು ಕಲೆಗಳಿಂದ ಕೂಡಿರ್ತಕ್ಕಂಥ ಭಗವಂತನ ಮೂರನೆಯ ಪಾದವನ್ನು ನಿಮಗೆ ಹೇಳ್ತೇನೆ. ಬ್ರಹ್ಮಣ ಸೌಮ್ಯತೆ ಪಾದಂ ಪ್ರವಾಣಿ ಪ್ರವಾಣಿ ಅಪರಾಧವನ್ನು ಹೇಳಿದ್ದಾನೆ. ತಸ್ಮೈ ಹೋವಾಚ ಅಗ್ನಿಕಲ ಸೂರ್ಯಕಲ ಚಂದ್ರಕಲ ವಿದ್ಯುತ್ಕಲ ಕೇಶವೈ ಸೌಮ್ಯ ಚತುಷ್ಕಲಂ ಚತುಷ್ಕಲ ಪಾದೋ ಬ್ರಹ್ಮಣ ಜ್ಯೋತಿಷ್ಮಾನ್ ನಾಮ ಸಯೇತಮೇವಂ ವಿದ್ವಾನ್ ಚತುಷ್ಕಲಂ ಪಾದಂ ಬ್ರಹ್ಮಣೋ ಜ್ಯೋತಿಷ್ಮಾನ್ ಇತಿ ವೇದ ಇತ್ಯುಪಾಸ್ತೆ ಜ್ಯೋತಿಷ್ಮಾನ್ ಮನಸ್ಸಿನ ಲೋಕೆ ಜ್ಯೋತಿಷ್ಮದೋಹವೋ ಲೋಕಾನ್ ಜಯತಿ ಯಏತಮೇವಂ ವಿದ್ವಾನ್ ಚತುಷ್ಕಲಂ ಪಾದಂ ಬ್ರಹ್ಮಣ ಜ್ಯೋತಿಷ್ಮಾನ್ ಇತ್ಯುಪಾಸ್ತೆ. ಚತುರ್ಮುಖ ಮಾಡಿದಂತಹ ಉಪದೇಶ ಮೂರನೇ ಪಾದ ಜ್ಯೋತಿಷ್ಮಾನ್ ಬೆಳಕು ಬೇರೆ ಜ್ಯೋತಿ ಬೇರೆ. ಇವಾಗ ಜ್ಯೋತಿ ಇದ್ರೆ ಬೆಳಕು, ಜ್ಯೋತಿಯ ಪ್ರಕಾಶ ಅನ್ನೋದು ಮೊದಲನೇ ರೂಪ ವಾಸುದೇವ ರೂಪ, ಎಲ್ಲ ಕಡೆ ಬೆಳಕಾಗಿರುತ್ತೆ. ಬೆಳಕನ್ನು ಕೊಡತಕ್ಕಂಥ ಜ್ವಾಲೆ ಜ್ಯೋತಿ, ಇದು ಜ್ಯೋತಿ ಸ್ವರೂಪ ಅಂತ ಮೂರನೇ ರೂಪವನ್ನು ಭಗವಂತನ ಮೂರನೇ ಪಾದ ಜ್ಯೋತಿ ಸ್ವರೂಪ. ಜ್ಯೋತಿ ಸ್ವರೂಪದಲ್ಲಿ ಆ ಜ್ಯೋತಿಷು ನಾಲ್ಕು ವಿಧ. ಈ ಯಾವುದು ಪ್ರದ್ಯುಮ್ನ, ಪ್ರದ್ಯುಮ್ನ ಅಂದ್ರೆ ಏನು? ದ್ಯುಮ್ನ ಅಂದ್ರೆ ಸಂಸ್ಕೃತದಲ್ಲಿ ದ್ಯುತಿ ಬೆಳಕು, ಪ್ರದ್ಯುಮ್ನ ಅಂದ್ರೆ ಪ್ರಕೃಷ್ಟವಾದ ಬೆಳಕು ಉಳ್ಳ ಜ್ಯೋತಿ ಅಂತ ಇರ್ತದೆ. ಅದಂದ್ರೆ ಜ್ಯೋತಿಷ್ಮಾನ ಒಂದೇ ಅರ್ಥ, ಪ್ರದ್ಯುಮ್ನ ಅಂದ್ರೆ ಜ್ಯೋತಿಷ್ಮಾನ ಒಂದೇ ಅರ್ಥ. ದ್ಯುಮ್ನ ಅಂದ್ರೆ ಜ್ಯೋತಿ, ಪ್ರದ್ಯುಮ್ನ ಅಂದ್ರೆ ಶ್ರೇಷ್ಠವಾದ ಜ್ಯೋತಿ, ಅಂಥ ಜ್ಯೋತಿ ಉಳ್ಳವ ಜ್ಯೋತಿಷ್ಮಾನ್. ಹಾಗಾಗಿ ಪ್ರದ್ಯುಮ್ನ ಅಂದ್ರು ಜ್ಯೋತಿಷ್ಮಾನ್ ಅಂದ್ರು ಅರ್ಥತಃ ಒಂದೇ. ಪ್ರದ್ಯುಮ್ನ ರೂಪವನ್ನ ಬೆಳಕನ್ನು ನಿಯಂತ್ರಿಸುವ ರೂಪ, ಬೆಳಕಿನ ಬೆಳಕನ್ನು ನೀಡುವ ಜ್ಯೋತಿಗಳನ್ನ, ಜ್ವಾಲೆಗಳನ್ನ, ದೀಪಗಳನ್ನ ಬೆಳಗಿಸುವ ರೂಪ. ಈ ದೀಪ ಬೆಳಗಿಸುವ ದೀಪ ನಾಲ್ಕು, ಅದಕ್ಕೆ ಶಾಂತ ಏನಂದ್ರೆ ಒಂದು ಭೂಮಿಯಲ್ಲಿರ್ತಕ್ಕಂಥ ಅಗ್ನಿ, ಅದೆಲ್ಲ ಬಂತು, ಮಲೆಯ ಬೆಂಕಿ ಬಂತು, ದೇವರ ಮುಂದೆ ಹೆಚ್ಚಿಟ್ಟ ದೀಪ ಬಂತು, ಅಗ್ನಿ ಕಾರ್ಯಕ್ಕೆ ಮಾಡಿರ್ತಕ್ಕಂಥ ಕುಂಡದಲ್ಲಿ ಬಂದಿರುವ ಅಗ್ನಿಯ ಸಮಸ್ತ ರೂಪಗಳು ಒಂದು ಬೆಳಕಿನ ರೂಪ, ಜ್ಯೋತಿಯ ರೂಪ. ಇದು ಪಾರ್ಥಿವವಾದ ರೂಪ ಮತ್ತು ನೇರ ಉಪಾಸನೆಗೆ, ಭಗವಂತನ ಉಪಾಸನೆಗೆ ಪ್ರತೀಕವಾದಂತಹ ರೂಪ. ಅದರ ನಂತರ ಭೂಮಿಯದ್ದಲ್ಲ, ಮೇಲಿನದ್ದು ದಿವ್ಯವಾದಂತಹ ಒಂದು ಬೆಳಕಿನಂತೆ ಯಾವುದಂದ್ರೆ ಸೂರ್ಯಕಲ. ಎರಡನೇ ಬೆಳಕು ಸೂರ್ಯ, ಬೆಂಕಿ ಮತ್ತು ಸೂರ್ಯ. ಅದನ್ನೇ ಈ ಬೆಳಕಿನಲ್ಲಿ ನಾಲ್ಕು ವಿಭಾಗಗಳು. ಸೂರ್ಯ ಬೆಂಕಿ ನಮಗೆ ಬೇಕಾಗಿರ್ತಕ್ಕಂಥ ಶಾಖಪಾತಗಳನ್ನು ಮಾಡತಕ್ಕಂಥ, ಸೂರ್ಯ ವನಸ್ಪತಿಗಳನ್ನ ಪಾಕ ಮಾಡಿ ಫಲ ಕೊಡ್ತಕ್ಕ, ಪಕ್ವಗೊಳಿಸಿ ಪಕ್ವ ಆಗುದು ಅಂತೇಳಿ. ಫಲದಲ್ಲಿ ಕಂಡು ಪಕ್ವ ಆಯ್ತು, ಪಕ್ವ ಅಂದ್ರೆ ಪಾಕ ಆಗುದು, ಪಶನ ಆಗುದು. ಹಾಗೆ ಪಕ್ವ ಆಯ್ತದ್ದು ನಾವು ಮನೆಯ ತಂದ ಪದಾರ್ಥಗಳನ್ನ ಬೆಂಕಿಯಿಂದ ಪಕ್ವ ಮಾಡ್ತೇವೆ, ಅದು ಸೂರ್ಯನ ಶಾಖದಿಂದ ಪಕ್ವ ಆಯ್ತು. ಇಡೀ ವಾತಾವರಣದಲ್ಲಿ ಇರತಕ್ಕಂತಹ ಸಮಸ್ತ ವನಸ್ಪತಿಗಳನ್ನ ಪಕ್ವಗೊಳಿಸಿ ನಮಗೆ ಆಹಾರವಾಗಿ ಕೊಡ್ತಕ್ಕಂತಹ ಮತ್ತು ಸುಡುವ ಅಗ್ನಿಯೂ ಸುಡುತ್ತೆ, ಆದರೆ ಅಗ್ನಿಗಿಂತ ಹೆಚ್ಚು ಇಡೀ ವಿಶ್ವಕ್ಕೆ ಒಂಥರದ ತಾಪ ಮತ್ತು ಪ್ರಕಾಶವನ್ನು ಕೊಡತಕ್ಕಂತಹ ಬೆಂಕಿ. ಎರಡು ತರದ ಬೆಂಕಿ ಆಯ್ತು ಜ್ಯೋತಿ. ಆಮೇಲೆ ಸುಡುವ ಬೆಂಕಿ, ತಂಪು ಬೆಂಕಿ ಎನ್ನುವಂಥ ಒಂದು ಬೆಳಕು. ಯಾವುದಾದ್ರು ಜ್ಯೋತಿ ಅಂದ್ರೆ ಚಂದ್ರ, ಹಾಗಲ್ಲ ಚಂದ್ರ ಕೂಡ ತನ್ನ ತಂಪು ಬೆಳದಿಂಗಳಿನಿಂದ ಇಡೀ ವಿಶ್ವದಲ್ಲಿ ವನಸ್ಪತಿಗಳಿಗೆ ಜೀವದಾನ ಮಾಡುತ್ತದೆ. ಮತ್ತೆಲ್ಲವೂ ಇದನ್ನ ನಮ್ಮ ಪಕ್ವತೆ ಮಾಡಿದ ಪಕ್ವವಾಗತಕ್ಕಂಥದ್ದು ಸೂರ್ಯಕಲ ಚಂದ್ರಕಲ. ಇವು ಮೂರು ಒಂದು ತರ ಅಂದ್ರೆ ಇವುಗಳಿಗೆ ಒಂದು ನೆಲೆ ಇದೆ, ಸ್ಥಿರತೆ ಇದೆ. ಜ್ಯೋತಿ ಕೊನೆಯದ್ದುಗಳು, ಚಂದ್ರ ಅಂದ್ರೆ ಚಂದ್ರ ಮತ್ತು ನಕ್ಷತ್ರಗಳು, ಯಾಕಂದ್ರೆ ಅವನು ನಕ್ಷತ್ರಗಳ ಒಡೆಯ, ಅವನು ಸಪರಿವಾರನಾದ ಚಂದ್ರ. ಆಕಾಶದಲ್ಲಿ ಅಗ್ನಿ ದಶಶಾಂಕ ನ ಭಾವಕ ತತ್ವಾಸೈತೆ ಸೂರ್ಯ ದಶಶಾಂಕ ನ ಭಾವಕ ಅಲ್ಲಿ ಹೇಳಬೇಕು. ಸೂರ್ಯ ಅಗ್ನಿ ಚಂದ್ರ ನೇಮಾ ವಿದ್ಯುದೋ ಹಂತಿ ನ ಚಂದ್ರ ತಾರಕ ಚಂದ್ರ ಅಂದ್ರೆ ಚಂದ್ರನ ಜೊತೆಗೆ ನಕ್ಷತ್ರವನ್ನು ಸೇರಿ ಅಂದ್ರೆ ಹಗಲಿನ ಬೆಳಕು ರಾತ್ರಿಯ ಬೆಳಕು. ಹಗಲು ರಾತ್ರಿ ನಾವು ನಮ್ಮ ಮನೆಯಲ್ಲಿ ಬೆಳೆಸುವಂತಹ ಬೆಳಕು ಮೂರು ತರ ಇದೆ. ಮೂರಕ್ಕೆ ಒಂದು ಸ್ಥಿರವಾದ ನೆಲೆ ಇದೆ. ಸೂರ್ಯ ಚಂದ್ರ ಅದು ಅದರ ಸ್ಥಿರವಾದ ಕಕ್ಷೆಯಲ್ಲೇ ಇರುವಂತದ್ದು. ದಿನಕ್ಕೊಂದು ಕಡೆ ಸೂರ್ಯೋದಯ ಚಂದ್ರೋದಯ ಆಗೋದಿಲ್ಲ. ಅಗ್ನಿಗೂ ಅಷ್ಟೇ, ಅದಕ್ಕೊಂದು ನೆಲೆ ಇಲ್ಲದೆ ಅಗ್ನಿ ಉಳಿಯೋದಿಲ್ಲ. ಇನ್ನೊಂದಿದೆ ನಾಲ್ಕನೇ ಬೆಳಕು, ಅದು ನೆಲೆ ಇಲ್ಲದೆ ಯಾವಾಗ ಅಂತ ಇಲ್ಲ, ಎಲ್ಲಿದ್ದಿಲ್ಲ ಅಲ್ಲಿ ಕಳಕ್ಕಡೆ ಮಿಂಚು ಅಂತ ಮಿಂಚು. ಇದು ನಾಲ್ಕನೇ ಬೆಳಕು. ಈ ಬೆಳಕು ನಾಲ್ಕು ಜ್ಯೋತಿ, ದಿಕ್ಕು ನಾಲ್ಕು, ಆಕರ್ಷಣ ಶಕ್ತಿ ನಾಲ್ಕು, ಜ್ಯೋತಿ ನಾಲ್ಕು. ಅಗ್ನಿ ರೂಪವಾದದ್ದು, ಚಂದ್ರ ನಕ್ಷತ್ರ ಆದಿ ರೂಪವಾದದ್ದು, ಸೂರ್ಯ ರೂಪವಾದದ್ದು ಮತ್ತು ಮಿಂಚು. ಇನ್ನು ಬೇರೆ ಪ್ರಕಾರ ಇಲ್ಲ, ಇದರಲ್ಲೇ ಎಲ್ಲ ಅಂತರ್ಥವಾಗಿ ನಾಲ್ಕು ತರದ ಬೆಳಕುಗಳಲ್ಲಿ ಜ್ಯೋತಿಗಳಲ್ಲಿ ಜ್ಯೋತಿಷ್ಮಾನ್ ಶಬ್ದವಚ್ಚನಾದ ಪ್ರದ್ಯುಮ್ನ ನೆಲೆಸಿದ್ದಾನೆ. ಹಾಗಾದ್ರೆ ಮೊದಲು ಅಗ್ನಿಯಲ್ಲಿದ್ದಾನೆ, ಅಗ್ನಿಯಲ್ಲಿ ಅವನು ಪ್ರದ್ಯುಮ್ನ ವಾಸುದೇವನಾಗಿದ್ದಾನೆ. ಸೂರ್ಯನಲ್ಲಿ ಪ್ರದ್ಯುಮ್ನ ಸಂಕರ್ಷಣನಾಗಿದ್ದಾನೆ. ಚಂದ್ರನಲ್ಲಿ ಪ್ರದ್ಯುಮ್ನ ಪ್ರದ್ಯುಮ್ನಾಗಿದ್ದಾನೆ. ಮಿಂಚಿನಲ್ಲಿ ಪ್ರದ್ಯುಮ್ನ ಅನಿರುದ್ಧನಾಗಿ. ಹೀಗೆ ಪ್ರದ್ಯುಮ್ನ ನಾಲ್ಕು ಪಾದಗಳಿಂದ ಈ ನಾಲ್ಕು ವಿಧವಾದ ಬೆಳಕಿನಲ್ಲಿ ತುಂಬಿದ್ದಾನೆ. ಅವನನ್ನು ಜ್ಯೋತಿಷ್ಮಾನ್ ಅಂತ ಉಪಾಸನೆ ಮಾಡಿದೆ. ಈ ನಾಮಗಳದ್ದೆಲ್ಲ ವಿಶೇಷವಾದಂತಹ ಕಾರಣಗಳಿದೆ. ಅಲ್ಲಿ ಯಾಕೆ ವಾಸುದೇವನೇ ಇದ್ದಾನೆ, ಹಿಂದೆಯೂ ಇದ್ದು ಅದನ್ನ ನಾವು ಹರಿದ್ರುವುದರ ಬಾಯಿಯಿಂದ ಕೇಳೋಣ. ಏನ್ ಹೇಳ್ತಾನೆ? ಅದು ನಾಲ್ಕು ವಿಧವಾಗಿರ್ತಕ್ಕ ದಿಕ್ಕುಗಳು, ಅಂದ್ರೆ ಸರ್ವ ನಾಲ್ಕು ದಿಕ್ಕುಗಳಲ್ಲಿ ಎಲ್ಲ ಕಡೆ ಇದ್ದ ದಿಕ್ಕು ದಿಕ್ಕುಗಳಲ್ಲಿ ಹುಡುಗಿದೆ ಅಂತ. ಎಲ್ಲ ದಿಕ್ಕಲ್ಲಿ ಹುಡುಗಿದ್ರು ಒಂದು ಸರ್ವದ ತತ್ವವನ್ನ ನಾಲ್ಕು ವಿಧವಾಗಿ ನೋಡಿದರು. ಆಮೇಲೆ ಆಕರ್ಷಣ ಶಕ್ತಿಯನ್ನು ನಾಲ್ಕು ವಿಧವಾಗಿ ನೋಡಿದರು. ಜ್ಯೋತಿಷ್ ಬೆಳಕು ನೀಡತಕ್ಕಂತಹ ದ್ರವ್ಯ, ಅದರಲ್ಲಿ ನಾಲ್ಕು ಮುಖವನ್ನು ನೋಡಿ. ಅದರಲ್ಲಿ ಭಗವಂತನ ಪ್ರದ್ಯುಮ್ನ ನಾಲ್ಕು ರೂಪದ ನಾಲ್ಕು ಆಸ್ಪೆಕ್ಟ್ಗಳನ್ನು ಉಪಾಸನೆ ಮಾಡಿ. ಪ್ರದ್ಯುಮ್ನಗಂತ ಅಗ್ನಿ, ಅಗ್ನಿಯಲ್ಲಿ, ಸೂರ್ಯನಲ್ಲಿ, ಚಂದ್ರನಲ್ಲಿ ಮತ್ತು ವಿದ್ಯುತ್. ಅಗ್ನಿ ಅಂತಂದ್ರೆ ಅಗ್ನಿಯಲ್ಲಿರತಕ್ಕಂತಹ ಭಗವಂತ ಪ್ರದ್ಯುಮ್ನ ವಾಸುದೇವ. ಅವರು ಅಗ್ನಿ ಅಂತ ಹೇಳಿಸುತ್ತ ನಾವು ಅಗ್ನಿ ನಾರಾಯಣ ಅಂತ. ಅಗ್ನಿ ಅಂದ್ರೆ ಏನು ಅಂದ್ರೆ ಅಗ್ನಿ ಅನ್ನೋದಕ್ಕೆ ಅನೇಕ ಅರ್ಥ ಇದೆ. ಒಂದು ಅತೀತಿ ಅಗ್ನಿ, ನಾವು ಏನನ್ನ ಅರ್ಪಿಸಿದರೂ ಅದನ್ನ ತಿಂದು ಬಿಡುವುದು. ಅಗ್ನಿಯಲ್ಲಿ ಏನು ಹಾಕಿದ್ರು ಅದು ಅಗ್ನಿಯ ಸ್ವಾಹ ತಿಂದು ಬಿಡುತ್ತೆ. ಇಡೀ ತನ್ನಗೆ ತನ್ನ ಅಧೀನಕ್ಕೆ ಸಿಕ್ಕದ್ದನ್ನೆಲ್ಲ ಸುಟ್ಟು ಬಿಡುವಂತದ್ದು ಒಂದು ಒಂದು. ಆಮೇಲೆ ಅಗನಿ ಚಲಿಸದೇ ಇರುವ ವಸ್ತುವಿಗೆ ಚಲನೆ ಕೊಡತಕ್ಕಂಥ ಈ ಅರ್ಥ ಇದ್ದ ನಿಜವಾಗಿ ಅಗ್ನಿ ಶಬ್ದ ವಾಚ್ಯನಾಗಿ ಭಗವಂತನೇ ಅಲ್ಲಿದ್ದಾನೆ. ಎಲ್ಲವನ್ನೂ ಕಬಳಿಸಿಕೊಳ್ಳುವ ಭಗವಂತನೇ. ಆಮೇಲೆ ಚಲನೆ ಇಲ್ಲದೆ ಇದ್ದ ವಸ್ತುವಿಗೆ ಚಲನೆ ಕೊಟ್ಟು ಸರ್ವ ಜಗತ್ತಿನ ಚಾಲಕ ಶಕ್ತಿಯು ಭಗವಂತನೇ. ಹಾಗಾಗಿ ಅಗ್ನಿಯಲ್ಲಿ ಅಗ್ನಿ ಶಬ್ದ ವಾಚ್ಯನಾಗಿ ಪ್ರತಿಮಾ ವಾಸುದೇವ ಇದ್ದಾನೆ. ಸೂರ್ಯನಲ್ಲಿದ್ದಾನೆ. ಈ ಅಗ್ನಿಗೂ ಅದೇ ಅರ್ಥ, ಅಗ್ನಿ ಎಲ್ಲವನ್ನು ಸುಟ್ಟು ಬಿಡುತ್ತೆ. ಬೆಂಕಿ ವಿದ್ಯುತ್ ಸ್ಪರ್ಶ ಆದ ತಕ್ಷಣ ಚಲನೆ ಉಂಟಾಗುತ್ತೆ. ಅಂತ ಚಲನೆ ಕೊಡ್ತಕ್ಕ ಶಕ್ತಿ ಜಡಾಯಿ. ಎರಡನೇದು ಸೂರ್ಯ. ಸೂರ್ಯ ಅಂದ್ರೆ ಸೂರ್ಯನಿಗೆ ಸೂರ್ಯ ಅಂತ ಯಾಕೆ ಸುಷ್ಟು ಉರಿ ಗರೋತಿ, ನೆಲದಲ್ಲಿರತಕ್ಕಂತಹ ನೀರನ್ನು ಉರಿ ಗರೋತಿ ಅಂದ್ರೆ ಉರಿ ಸ್ವೀಕರಿಸುವುದು. ನೀರು ನೆಲದಲ್ಲಿರತಕ್ಕಂಥ ನೀರನ್ನ ಹೀರುವ ಅದರಿಂದ ಸೂರ್ಯ. ಆಮೇಲೆ ಸೂರ್ಯದೇಹಿ ಈಯ ದೇಹಿತಿ ಸೂರ್ಯ, ಜ್ಞಾನಿಗಳಿಂದ ತಿಳಿಯಲ್ಪಟ್ಟು ಉಪಾಸನೆ ಮಾಡಿಸಿಕೊಳ್ಳುವುದು. ಜ್ಞಾನಿಗಳಿಂದ ಉಪಾಸನೆ ಅಂದ್ರೆ ಗಾಯತ್ರಿ ಮಂತ್ರದಿಂದ ಸೂರ್ಯನಲ್ಲಿರ್ತಕ್ಕಂಥ ಭಕ್ತರನ್ನೇ ಉಪಾಸನೆ ಮಾಡುದು. ಅದರಿಂದ ಸೂರ್ಯಗಳಿಂದ ತಿಳಿಯಲ್ಪಡುವವ, ಸೂರ್ಯ ಗಮ್ಯನಾದವ, ಸೂರ್ಯ ಮುಖ್ಯವಾಗಿ ಭಗವಂತ ಸೂರ್ಯನಲ್ಲಿ ಇದ್ದು ಇದನ್ನು ಹೇಳ್ತಾನೆ. ಪ್ರತಿ ದಿವಸ ಒಂದೊಂದು 24 ಗಂಟೆ ಆದಾಗ ಮನುಷ್ಯನ ಆಯಸ್ಸನ್ನು ಹೇಳ್ತಾನೆ. ಆಮೇಲೆ ಜ್ಞಾನಿಗಳಿಂದ ಗಮ್ಯನಾಗಿದ್ದು ಹೀಗೆ ಸೂರ್ಯ ಶಬ್ದ ಭಾಷೆಯಾಗಿ ಪ್ರತಿಯೊಬ್ಬ ಸಂಘರ್ಷಣ ಸೂರ್ಯನು. ಮೂರನೇದು ಚಂದ್ರ, ಅದರಲ್ಲಿ ಪ್ರತಿಯೊಬ್ಬ ಪ್ರತಿಯೊಬ್ಬ ಜೀವನ ಅಂತಂದ್ರೆ ಜ್ಯೋತಿ, ದೇಹದ ಜ್ಯೋತಿ ಅಂದ್ರೆ ಬೆಳಕು ಸೌಂದರ್ಯ. ಪ್ರದ್ಯುಮ್ನ ಪ್ರದ್ಯುಮ್ನ ಅಂದ್ರೆ ಸುಂದರ ಸುಂದರಕ್ಕೂ ಸುಂದರ ಸಾಕ್ಷಾತ್ ಸಂಬಂಧವನ್ನ ಸೌಂದರ್ಯಕ್ಕೂ ಕಾರಣನಾದ ಭಗವಂತಾನೆ, ಚಂದ್ರನಲ್ಲಿದ್ದಾನೆ. ಚಂದ್ರ ಅನ್ನೋ ದೇವತ, ಚಂದ್ರನಿ ಇಲ್ಲಿ ಚಂದ್ರ, ಚಂದ್ರ ಅಂದ್ರೆ ಖುಷಿ ಕೊಡುವುದು, ನೋಡಿದರೆ ಮನಸ್ಸು ಖುಷಿಯಾಗುವ ಆಹ್ಲಾದ ಚಟಿ ಆಹ್ಲಾದ. ಚಂದ ಅಂದ್ರೆ ಸಂಸ್ಕೃತದಲ್ಲಿ ಕನ್ನಡದಲ್ಲಿ ಏನಾಗ್ತೋ ಅದೇ ಅರ್ಥ. ಚಂದ ಇದೆ ಅಂದ್ರೆ ಏನಾಗ್ತದೆ, ಸೌಂದರ್ಯ. ಚಂದ್ರ ಅಂದ್ರೆ ತನ್ನ ಬೆಳಕಿನ ಒಂದು ಸೌಂದರ್ಯದಿಂದ ಇಡೀ ವಿಶ್ವಕ್ಕೆ ಆನಂದವನ್ನು ಪಡೆದುಕೊಂಡು ಆ ಚಂದ್ರನಲ್ಲಿ ಆಹ್ಲಾದಕರನಾಗಿ ಸೌಂದರ್ಯ ಸಾರನಾಗಿ ಪ್ರತಿಭನ ಪ್ರತಿಭೆ. ವಿದ್ಯುತ್ ಅಂದ್ರೆ ಒಂದಗೆ ಖಡಕ್ಕನೆ ವಿದ್ಯುತ್ ಇದ್ದೇ ಅರ್ಥ. ಯಾವಾಗಲೂ ಬೆಳಗುವಂತದ್ದಲ್ಲ, ಯಾವತ್ತೂ ಒಮ್ಮೆ ಕಣ್ಣು ಪೂರೈಸುವಂತೆ ಬಿಚ್ಚು. ಅದರಲ್ಲಿ ಭಗವಂತ ವಿದ್ಯುತ್ ಶಬ್ದವಾಚ್ಯನಾಗಿ ಬಿಚ್ಚಿನಲ್ಲಿ ಇದ್ದಾನೆ. ಪ್ರತಿಭಾದ ರೂಪ. ಯಾಕೆ ವಿದ್ಯುತ್ ಅವನು? ಅವನು ವಿಶೇಷ ಏನಂತೆ ಅಂದರೆ ಎಲ್ಲರಿಗಿಂತಲೂ ವಿಶಿಷ್ಟವಾಗಿ, ಎಲ್ಲರಿಗಿಂತಲೂ ವಿಲಕ್ಷಣವಾಗಿ ಬಳಗಿಸಿಕೊಳ್ಳುವಂತಹ ಶಕ್ತಿ. ಅದರಿಂದ ವಿದ್ಯುತ್ ಶಬ್ದವಾಚ್ಯನಾಗಿ ಬಿಚ್ಚಿನಲ್ಲಿ ತೊಂದಿದ್ದಾನೆ. ಹೀಗೆ ನಾಲ್ಕು ವಿಧದ ಜ್ಯೋತಿ. ಒಂದು ಹಗಲು ರಾತ್ರಿ ನಮ್ಮ ನಿತ್ಯ ಕರ್ಮಕ್ಕೆ ಬಳಕೆ ಆಗತಕ್ಕಂತಹ ಭೌಮವಾದ ಜ್ಯೋತಿ. ಮತ್ತೆ ಮೂರು ಅಂತರಿಕ್ಷದಲ್ಲಿ ಸೇರಿ ಸಂಬಂಧಪಟ್ಟವು. ಅದರಲ್ಲಿ ಒಂದು ಹಗಲನ್ನು ಬೆಳಗಿಸುವಂತಹ ತಾಪ ಕೊಡುವಂಥದ್ದು, ಮತ್ತೊಂದು ರಾತ್ರಿ ಬೆಳಗಿಸುವ ತಪ್ಪು ಕೊಡುವಂಥದ್ದು, ತಾಪ ಕೊಡುವಂಥದ್ದು ಒಂದು ತಪ್ಪು ಕೊಡುವಂಥದ್ದು, ಮತ್ತೊಂದು ಎಲ್ಲದರಲ್ಲಿ ಯಾವಾಗಂದ್ರೆ ಆವಾಗ ಗೊತ್ತು ಗುರಿ ಇಲ್ಲದೆ ಹಡಕ್ಕನೆ ಬಿಚ್ಚುವಂತಹ ಬೆಳ. ಹೀಗೆ ಚಂದ್ರ ನಕ್ಷತ್ರಗಳು, ಸೂರ್ಯ, ಬೆಂಕಿ, ಮಿಂಚು, ನಾಲ್ಕು ವಿಧವಾದ ಜ್ಯೋತಿ. ಇದನ್ನು ನಿಯಂತ್ರಿಸುವಂತಹ ಜ್ಯೋತಿಷ್ವಾನ್ ತಾನು ಅತ್ಯಂತ ಶ್ರೇಷ್ಠವಾದ ಬೆಳಕಿನ ಪದ್ಯ. ಮತ್ತು ಈ ಜ್ಯೋತಿಗಳನ್ನು ನಿಯಂತ್ರಿಸುವವನಾದಂತ ಜ್ಯೋತಿಷ್ವಾನ್ ಅಂತ ಪಡ್ತೀವಿ. ಪ್ರತಿಯುಗಾದ್ರೂ ಜ್ಯೋತಿಷ್ವಾನ್ ಅಂದ್ರೆ ಒಂದೇ ಅರ್ಥ ಅನ್ನೋದು ನಾವು ನೋಡಿದ್ವಿ. ಪ್ರತಿಯುಗಾದ್ರೂ ಜ್ಯೋತಿ ಸಯ ಏತಮೇವಂ ವಿದ್ವಾನ್ ಚತುಷ್ಕರಂ ಪಾದಂ ಬ್ರಹ್ಮಣೋ ಜ್ಯೋತಿಷ್ಮಾನ್ ಇತ್ಯುಭಾಸ್ತೇ. ಯಾರು ಹೀಗೆ ನಾಲ್ಕು ಮುಖಗಳಿವೆ ಬೆಳಕಿನ ನಾಲ್ಕು ಮುಖಗಳಲ್ಲಿ ನಾಲ್ಕು ವಿಧವಾದ ಜ್ಯೋತಿಗಳಲ್ಲಿ ಸನ್ನಿಹಿತನಾದ ಪ್ರತಿಯುಗ್ನಂದ ಜ್ಯೋತಿಷ್ಮಾನ್ ಅಂತ ಉಪಾಸನೆ ಮಾಡ್ತಾನೋ ಅವನೇನಾಗ್ತಾನೆ? ಜ್ಯೋತಿಷ್ಮಾನ್ ಅಸ್ಮಿನ್ ಲೋಕೇ ಭವತಿ. ಅವರಿಗೆ ಈ ಲೋಕದಲ್ಲಿ ಜ್ಯೋತಿ ಉಳ್ಳವನಾಗ್ತಾನೆ. ಈ ಲೋಕದಲ್ಲಿ ಜ್ಯೋತಿ ಉಳ್ಳವನಾಗುವುದ್ರೆ ಅವನು ಕೂಡ ಜ್ಯೋತಿರ್ಮಯನಾಗ್ತಾನೆ. ಅವನ ಜ್ಯೋತಿರ್ಮಯನಾಗುತ್ತೆ, ಅವನ ಜೀವ ಸ್ವರೂಪದ ಜ್ಞಾನದ ತಿಳಿಸಿಕೆ ಜ್ಯೋತಿಷ್ಮಾನ್ ಜ್ಞಾನಿಯಾಗ್ತಾನೆ ಅನ್ನೋದೇ ಅರ್ಥ. ಮತ್ತು ಬೆಳಕು ಎಲ್ಲ ಜ್ಯೋತಿಗಳು ಅವನ ಮೇಲೆ ಅನುಗ್ರಹವನ್ನು ಬೀರ್ತಾರೆ. ಅಗ್ನಿ ಅವನಿಗೆ ಪ್ರಸನ್ನರಾಗ್ತಾರೆ, ಸೂರ್ಯಚಂದ್ರರು ಅವನ ಮೇಲೆ ಪ್ರಸನ್ನರಾಗ್ತಾರೆ. ಮಿಂಚು ಮಿಂಚಿನ ಅಂದ್ರೆ ಈ ಜ್ಯೋತಿಗಳು ಜ್ಯೋತಿ ಅಭಿಮಾನಿ ದೇವತೆಗಳು ಕರೆಯಿಂದ ಬರೆಯಬೇಕೆಲ್ಲ. ಅಗ್ನಿ, ಸೂರ್ಯಚಂದ್ರರು ಮತ್ತು ಮಿಂಚು ಇದರ ಅಭಿಮಾನಿ ದೇವತೆಗಳು ಅವನ ಮೇಲೆ ಪ್ರಸನ್ನರಾಗ್ತಾರೆ. ಅದೆಲ್ಲಕ್ಕಿಂತ ಹೆಚ್ಚು ಇದರೊಳಗಿರತಕ್ಕಂತಹ ಪ್ರತಿಭಾ ನಾಮಕ ಭಗವಂತ ಪ್ರಸನ್ನ. ಜ್ಯೋತಿಷ್ಮಾನ್ ಅಸ್ಮಿನ್ ಲೋಕೇ ಭವತಿ. ಆಮೇಲೆ ಏತಮೇವಂ ವಿದ್ವಾನ್ ಚತುಷ್ಕಲಂ ಪಾದಂ ಬ್ರಹ್ಮಣೋ ಜ್ಯೋತಿಷ್ಮಾನ್ ಉಪಾಸ್ತೆ. ಜ್ಯೋತಿಷ್ಮಾನ್ ಇತ್ಯುಪಾಸ್ತೆ. ಏನಾಗುತ್ತೆ? ಜ್ಯೋತಿಷ್ಮತೋಹ ವೈ ಲೋಕಾನ್ ಜಯತಿ. ಅವನು ಜ್ಯೋತಿಷ್ಯುಳ್ಳ ಲೋಕಗಳನ್ನು ಗೆಲ್ಲುತ್ತಾನೆ, ಅಂದ್ರೆ ಜ್ಞಾನಮಯವಾದ ಲೋಕಗಳನ್ನು ಪಡೆಯುತ್ತಾನೆ ಮೋಕ್ಷಕ್ಕೂ. ಆಮೇಲೆ ಜ್ಯೋತಿಷ್ಮತಃ ಈ ಜ್ಯೋತಿಗಳು ಸೂರ್ಯಚಂದ್ರಾದಿಗಳೆಲ್ಲ ಮುಕ್ತರಾಗಿ ಯಾವ ಲೋಕದಲ್ಲಿ ಇರ್ತಾರೋ ಆ ಲೋಕಕ್ಕೆ ಜ್ಯೋತಿಷ್ಮತಃ ಅಂದ್ರೆ ಜ್ಯೋತಿಷ್ಮತ್ ಶಬ್ದವಚನಾದ ಭಗವಂತನ ಲೋಕ. ಈ ಜ್ಯೋತಿಷ್ಯಗಳು ಇರುವ ಲೋಕ, ಜ್ಯೋತಿಷ್ಮತ್ ಶಬ್ದವಚನಾದ ಪ್ರತಿಯೊಂದು ನಾಮದ ಭಗವಂತ ಇರುವ ರೂಪ. ಈ ಒಂದೊಂದು ಉಪಾಸನೆ ಏನಾಗ್ತದೆ? ವಾಸುದೇವ ರೂಪದ ಉಪಾಸನೆಯಿಂದ ಪ್ರಕಾಶವತೋಹ ಲೋಕಾಂಜಯತಿ. ಅಲ್ಲಿ ವಾಸುದೇವ ನಿತ್ಯ ಸನ್ನಿಧಾನ ಇರತಕ್ಕಂತಹ ಲೋಕಗಳನ್ನು ಪಡೆದರು. ಅದರ ನಂತರ ಸಂಕರ್ಷಣ ಉಪಾಸನೆಯಿಂದ ಅಲ್ಲಿ ಅನಂತ ವಧೋಹ ಲೋಕಾಂಜಯತಿ. ಅಂತವಿಲ್ಲದ ಅನಂತವಾಗಿರ್ತಕ್ಕಂಥ ಅನಂತವಾದ ಫಲವನ್ನು ಕೊಡತಕ್ಕಂಥ ಅನಂತವಾದ ಅಂಥ ಲೋಕ ಅಂದ್ರೆ ಸಂಕರ್ಷಣದಿರತಕ್ಕಂಥ ಲೋಕ. ಆ ಲೋಕಗಳನ್ನು ಸಂಕರ್ಷಣನನ್ನ ಅನಂತವಾನು ಹೇಳಿದೆ. ಯಾಕೆಂದ್ರೆ ಅನಂತವನ್ನು ಕೊಡುವವನು ಸಂಕರ್ಷಣ ಅಂದ್ರೆ ಶಾಂತವಾದ ಈ ಪ್ರಪಂಚದಿಂದ ಕರ್ಷಣೆ ಮಾಡಿ ಅನಂತವಾದ ಲೋಕಕ್ಕೆ ಕಳಿಸುವ ಅದು ಕೂಡ ಸಮಾನವಾದಂತಹ ಅರ್ಥವನ್ನು ಕೊಡ್ತಕ್ಕಂಥ ಶಬ್ದ. ಅದರ ನಂತರ ಈ ಜ್ಯೋತಿಯಲ್ಲಿರತಕ್ಕ ಪ್ರತಿಭನ ಉಪಾಸನೆ ಮಾಡಿದರೆ ಜ್ಯೋತಿಷ್ವತೋಹವ ಈ ಲೋಕ ಅಮುಷ್ಮಿನ್. ಅಲ್ಲಿ ಜ್ಯೋತಿಷ್ಯಗಳಿಂದ ತುಂಬಿರ್ತಕ್ಕ ಜ್ಯೋತಿಷ್ಮಂತನಾದ ಪ್ರತಿಭನ ಸನ್ನಿಧಾನ ಇರುವ ಲೋಕವನ್ನು ಪಡಿತಾನೆ. ಅರ್ಥಾತ್ ಈ ನಾಲ್ಕು ಉಪಾಸನೆಯಿಂದ ಅನಂತ ಪ್ರತಿಭನ ಸಂಕರ್ಷಣ ವಾಸುದೇವ ಈ ನಾಲ್ಕು ರೂಪದ ಭಗವಂತನ ಸಾಕ್ಷಾತ್ಕಾರ ಆಗಿ ಮೋಕ್ಷದ ನಿರಂತರ ಇರ್ತಾನೆ ಅನ್ನೋದು ತಾತ್ಪರ್ಯ. ಆಮೇಲೆ ಇನ್ನು ಇವತ್ತು ಉಪಾಸನೆ ಮೂರು ಮುಖದ ಉಪಾಸನೆ ಆಯ್ತು. ಹನ್ನೆರಡು ಪಾದಗಳಾದ್ರು ಕಲೆಗಳಾದ್ರು ಮೂರು ಪಾದಗಳು ಹನ್ನೆರಡು ಕಲೆಗಳು. ಇನ್ನು ಒಂದು ಪಾದ ಮತ್ತು ನಾಲ್ಕು ಕಲೆಗಳನ್ನು ತಿಳ್ಕೊಂಡ್ರೆ ಭಗವಂತನ ನಾಲ್ಕು ಪಾದ ಹದಿನಾರು ಕಲೆಗಳನ್ನು ತಿಳ್ಕೊಂಡಿದ್ದಾರೆ. ಚತುರ್ಮುಖ ಹೇಳ್ತಾನೆ, ಇಷ್ಟು ಸಾಕು. ಇನ್ನು ನಾಳೆ ಸಾಯಂಕಾಲ ನಿನಗೆ ಇನ್ನೊಂದು ಅದು ಯಾರು ಮದ್ಗುಷ್ಟೇ ಪಾದ ಭಕ್ತೇ ಜಿ. ನಾಳೆ ಮದ್ಕು ಬರ್ತಾನೆ, ಮದ್ಕು ಬಂದು ನಿನಗೆ ನಾಲ್ಕನೇ ಪಾದ ಉಪದೇಶ ಮಾಡ್ತಾನೆ. ಅಲ್ಲಿ ಮೂರ್ತಿ ಚತುರ್ಮುಖಿಯ ಭಗವಂತನ ಚತುರ್ಮೂರ್ತಿಯ ಉಪಾಸನೆ ಆಗಿ ಮದ್ಕು ಅಂತಂದ್ರೆ ನೀರಿನಲ್ಲಿ ಚಲಿಸುವ ಕಾಗೆ, ನೀರು ಕಾಗೆ, ನೀರು ಕಾಗೆ. ಹಾಗೆ ಮೇಲೆ ಭೂಮಿಯಲ್ಲಿ ಎಷ್ಟು ವಿಧ ಪ್ರಾಣಿಗಳಿವೆ, ಎಷ್ಟು ವಿಧದ ಪ್ರಾಣಿಗಳು ನೀರಿನಲ್ಲಿ ನೀರು ಕಾಗೆ, ನೀರು ಕಾಗೆ ಬಂದು ನಿನಗೆ ಪಾಠ ಹೇಳುತ್ತೆ. ನಾಲ್ಕನೇ ಉಪವಾದ ನೀರು ಕಾಗೆ ಅಂದ್ರೆ ನೀರಿನಲ್ಲಿ ಇರ್ತಕ್ಕಂತಹ ಮಂಡೂಕ ರೂಪಿ ವರುಣ. ಹೇಗೆ ಮಂಡೂಕ ವರುಣ ಮಂಡೂಕ ರೂಪದಿಂದ ಬರುವಂತಹ ಸುತ್ತಮುತ್ತ, ಹಾಗೆ ನೀರಿನ ಕಾಗೆಯ ರೂಪದಲ್ಲಿ ವರುಣ ಬರ್ತಾರೆ. ವರುಣದಿಂದ ನಿನಗೆ ನಾಲ್ಕನೇ ರೂಪದ ಉಪದೇಶ. ಸರಿ, ಇವರು ಉಪದೇಶ ತಗೊಂಡ, ಮೂರು ಪಾದ ಉಪಾಸನೆ ಮಾಡಿದ, ಮಲ್ಕೊಂಡ, ರಾತ್ರಿ ಆಯ್ತು, ಬೆಳಗ್ಗೆ ಆಯ್ತು. ಮರುದಿವಸ ಬೆಳಿಗ್ಗೆ ಎದ್ದ ಸಹಶ್ವೂದೇ ಪ್ರಸ್ತಾಪಯ ಚಕಾರ ಮತ್ತೆ ಎಲ್ಲ ಪ್ರಕಾರ ಮರುದಿವಸ ಬೆಳಿಗ್ಗೆ ಗುರುಕುಲದ ಕಡೆ ಹೊರಟ. ಮೂರನೇ ದಿವಸ ಪಯಣ. ತಾಹ ಯತ್ರಾಭಿ ಸಾಯಂ ಬಹು ಸಾಯಂಕಾಲದ ಕೂಗೋಳ ನಟ್ಟಿಸಿಕೊಂಡು ಹೋದ ಆಗುವುದ ಸಂಜೆ ಆಯಿತು, ಸೂರ್ಯ ಮುಳುಗಲಿಕ್ಕಾಯ್ತು. ಅಲ್ಲಿ ಅವನು ತತ್ರ ಉಪಸಮಾಧಾಯ ದಾಹ ಉಪರುಧ್ಯ ಸವಿಧ ಆದಾಯ ಪಶ್ಚಾತ್ ಅಗ್ನೇ ಹೆಪ್ರಾಂಗ್ ಉಪೋಪವಿವೇಶ ಅದೇ ಮಾತುಗಳನ್ನು ಆವೃತ್ತಿ ಮಾಡಿದ. ಮತ್ತೆ ಸಾಯಂಕಾಲ ಆಯಿತು, ಅಗ್ನಿ ಪ್ರತಿಷ್ಠೆ ಮಾಡಿದ, ಗೋವುಗಳನ್ನು ಕಡೆ ಬಿಟ್ಟ, ಅವೆಲ್ಲ ನಿಮ್ಮ ಕಡೆ ನಿಂತವು ಸವಿಧೆಯನ್ನು ತಂದ. ಅಗ್ನಿಯ ಪಶ್ಚಿಮದಲ್ಲಿ ಗುರು ಅಗ್ನಿ ಅಗ್ನಿ ಕೂತ ಆಹುತಿ ಕೊಟ್ಟು ಅಗ್ನಿ ಪತ್ರಕ್ಕೆ ಕೂತ. ಆವಾಗ ಪತಿಪತ್ಯ ಅಭಿವಾದ ಸತ್ಯಕಾಮ ಇದೆ. ಅವಾಗ ನೀರು ಕಾಗೆ ಹೆಚ್ಚು ಆಕಾಶದಿಂದ ಹಾರಿ ಬಂದರೆ ಸತ್ಯಕಾಮ ಅಂತ ಕರೀತ. ತಕ್ಷಣ ಗೊತ್ತಿದೆ ನಾಳೆ ನೀರು ಕಾಗೆ ರೂಪದಲ್ಲಿ ವರ್ಣ ಬರ್ತಾನೆ ಅಂತ ನಿನ್ನೆ ಬ್ರಹ್ಮದೇವರು ಹೇಳಿ ಹೋಗಿದ್ದಾರೆ. ಸರಿ, ತಕ್ಷಣ ಭಗವ ಇತಿಹ ಪ್ರತಿಷ್ಠು ಶ್ರಾವ ನಾನು ಇಲ್ಲಿದ್ದೇನೆ ಸ್ವಾಮಿ ಪ್ರದೇಶ ಉಪದೇಶ ಮಾಡಬೇಕು ಪಡೆಯಬೇಕು ಅಂತ ಕೂತು ಬ್ರಹ್ಮಣಸ್ತೇ ಸೌಮ್ಯ ಪಾದವನ್ನು ಬರವಾಣಿ. ಆವಾಗ ನಿನಗೆ ಮೂರು ಪಾದಗಳ ಉಪದೇಶವಾಗಿದೆ, ಭಗವಂತನ ಇನ್ನೊಂದು